ಜೊತೆಗೆ ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಯಾವ ರೀತಿ ಸಂಬಂಧ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಅಮರಗುಂಡಪ್ಪರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮತ್ತು ಕೇಳುಗರೊಂದಿಗೆ ಹಂಚಿಕೊತಿದ್ದಾರೆ. ಅಮರಗುಂಡಪ್ಪರೇ, ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ, ತಮ್ಮ ಶಿಕ್ಷಣ, ಮನೆತನದ ಉದ್ಯೋಗ ಪರಿಚಯ ಮಾಡಿಕೊಡಿ ನಮ್ಮ ಕೇಳುಗರಿಗೆ. ನಾನು ಅಮರಗುಂಡಪ್ಪ, ರೈತರ ಮನೆಯಲ್ಲಿ ಹುಟ್ಟಿದಂಥ ಅಮರಣ್ಣ ಗುಡಿಯಾಳ್ ಅವರ ಕಿರಿಯ ಪುತ್ರನಾಗಿದ್ದು, ಯಾವಾಗಲೂ ನಮ್ಮ ಮನೆತನ ರೈತರ ಕುಟುಂಬದಲ್ಲಿಂದ ಬಂದದ್ದು. ನಾವು 4 ಜನ ಅಣ್ಣತಮ್ಮರು, ಇವತ್ತಿಗೂ ಎಲ್ಲರೂ ಕೂಡಿ ವ್ಯವಸಾಯ ಮಾಡ್ತೀವಿ. ಎಲ್ಲರೂ ಕೂಡಿನೂ ನಾವು ಯಾವುದೇ ಹೊಲದಲ್ಲಿಲ್ಲಾದರೂ ಕೂಡ ಎಲ್ಲರೂ ಕೂಡಿ ಏನು ಮಾಡಬೇಕು ಏನಿಲ್ಲ ಅನ್ನೋದು ತಿಳ್ಕೊಂಡು ಎಲ್ಲರೂ ನಿರ್ಧಾರ ತೊಗೊಂಡು ಮಾಡ್ತೀವಿ. ಆಮೇಲೆ ನಾನು ಪ್ರಥಮ ಚಿಕಿತ್ಸೆಕಾರರಂತಂದ್ರೆ ಒಬ್ಬ ಡಾಕ್ಟರ್ ಹತ್ರ ಕೆಲಸ ಮಾಡಿ ಹಂಗೆ ಎಜುಕೇಷನ್ ಮಾಡ್ಕೊತ ಈಗ ಪ್ರಥಮ ಚಿಕಿತ್ಸೆಯಾಗಿ ಮುದುಗಲ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ಕಳಿಸ್ತೀನಿ. ಜಾಸ್ತಿ ಏನಾರಿತ್ತಂದ್ರೆ ನಾನು ಬೇರೆ ಡಾಕ್ಟ್ರಿಗೆ ರೆಫರ್ ಮಾಡ್ತೀನಿ. ನನ್ನ ಕೈಲಾದಷ್ಟು ಪ್ರಥಮ ಚಿಕಿತ್ಸೆ ಮಾಡ್ತಾಯಿದ್ದೀನಿ. ಈಗ ನಾನು ಮಾಡ್ತಾ ಇರೋದು ಮಿನಿಮಮ್ 10-11 ವರ್ಷ ಸ್ವೇಚ್ಛೆಯಿಂದ ಪ್ರಥಮ ಚಿಕಿತ್ಸೆ ಕೊಡ್ತಾಯಿದ್ದೀನಿ. ಆಮೇಲೆ ನಾನು ಯಾಕೆ ಕೃಷಿ ವಿಷಯದಲ್ಲಿ ಆಸಕ್ತಿ ಹೊಂದಿದ್ರೆ, ಒಂದು ಗುರುಗಳು ಬೇಕು. ಒಬ್ಬ ಯಾವುದೇ ಮನುಷ್ಯನಿಗೆ ಗುರುಗಳು ಇರುವಂಥದ್ದು. ಇವತ್ತು ಪ್ರಥಮ ಚಿಕಿತ್ಸೆ ಕೊಡಬೇಕಾದ್ರೂ ಗುರುಗಳ ಆದ್ಯತೆ ಇಲ್ಲಾರ ನಾವು ಕೊಡೋಗಿಲ್ಲ. ಆ ಗುರುಗಳ ಆದ್ಯತೆಯಿಂದ ಅವ್ರ ಹತ್ರ ಕಲ್ತ ಮೇಲೆ ನಾವು ಏನು ಕೊಡಬೇಕನ್ನೋದು ಪ್ರಥಮ ಚಿಕಿತ್ಸೆ. ಎರಡನೇದ್ದು, ಅತಿಯಾದ ದೊಡ್ಡ ಗುರುಗಳು ಆಶೀರ್ವಾದ ಅನ್ನೋದು ಬೇಕು. ನಿಜವಾಗಲೂ ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಪ್ರಥಮ ತಂದೆ ತಾಯಿ ಆಶೀರ್ವಾದ, ಆಮೇಲೆ ಅಣ್ಣ ತಮ್ಮಂದ್ರ ಸಪೋರ್ಟು, ಇವೆಲ್ಲ ಇದ್ರೆ ನಾವು ಎತ್ತರಕ್ಕೆ ಬೆಳೆಯೋದು ಒಂದು ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ಶ್ರೀ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ನಿಜವಾಗಲೂ ನನಗೆ ಅವ್ರದ್ದು ದೊಡ್ಡ ಆಶೀರ್ವಾದ. ಅವರು ನಾನು ಓದೋಗೊಮ್ಮೆ ಪ್ರೇರಣೆ ಕೊಡ್ತಿದ್ರು, ಜೀವನದಲ್ಲಿ ಇನ್ನೊಬ್ಬರು ನಮಗೆ ಕಲ್ಲು ಹೋಗಿದ್ರೆ ಅವ್ರಿಗೆ ಹೂವು ಕೊಡ್ರಿ, 2 ಸತ್ಯ ಹೋಗಿದ್ರು ಹೂವನ್ನು ಕೊಡ್ರಿ, ಲಾಸ್ಟಿಗೆ ಅವರೇ ನಿಮಗೆ ಹೂವು ಕೊಡ್ತಾರೆ ಅನ್ನೋದು ಪ್ರೇರಣೆ ಹೇಳಿದ್ರು. ಯಾವತ್ತಂದರೆ ಅವತ್ತಿನಿಂದ ಹೇಳಿದ್ರು ನನಗೆ, ಗಿಡಗಂಟೆಗಳು ಬೆಳೆಸ್ರು, ಕೃಷಿಯಲ್ಲಾಗ್ರಿ, ಒಳ್ಳೆ ಹೆಸರು ಗಳಿಸ್ರಿ, ಹೆಸರು ಗಳಿಸಿದ್ರಂದರೆ ನೀವು ಯಾರು ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಅನ್ನೋ ಭಾವನೆಗಳು ಹೇಳಿದಾಗ ಅವತ್ತಿನ ವಿಷಯದಲ್ಲಿ ನಾನು ತಗೊಂಡೆ. ನಾನು ಒಂದು ಪುಣ್ಯಕೋಟಿ ಅಂತ ಒಂದು ಹೆಸರ ಮೇಲೆ ಒಂದು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು, ಅವಾಗ ಪುಣ್ಯಕೋಟಿ ಅಂತಂದು ಮನೆ ಹತ್ರ 30-40 ಸೈಜಿನ ಒಂದು ಸೈಟ್ ಇತ್ತು. ಎಲ್ಲರು ಹೇಳಿದರು, ಏನಪ್ಪ 30-40 ಸೈಜಿಂದ ನೀನು ಗಾರ್ಡನ್ ಮಾಡ್ತೀಯ ಅಂದ್ರೆ ಹೆಂಗಪ್ಪ ಅಂತ ಹೇಳಿದ್ರೆ, ಮನುಷ್ಯ 30-40 ಸೈಜ್ ಮುಖ್ಯ, ದುಡ್ಡಿನ ಮುಖ್ಯ ಮುಖ್ಯ ಅಲ್ಲ, ಪ್ರಕೃತಿನ ಬೆಳೆಸೋದು ಮುಖ್ಯ ಅನ್ನೋದು ನನಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ಬೆಳೆದೆ. ಇವತ್ತಿಗೆ ಪುಣ್ಯಕೋಟಿ ತೋಟ, ಪುಣ್ಯಕೋಟಿ ಗಾರ್ಡನ್ನು, ಪುಣ್ಯಕೋಟಿ ಎಲ್ಲಿ ನೋಡಿದ್ರೆ ನನ್ನ ಹೆಸರು. ಪುಣ್ಯಕೋಟಿ ಅಂದರೆ ಓ ಅಮರಗುಂಡಪ್ಪ ಡಾಕ್ಟ್ರು ಅತ್ತಂದೆ ಅನ್ನೋ ಭಾವನೆಗಳು ಉಳಿದು, ಇದೇ ಹೆಸರು ಉಳಿದಂಥದ್ದು ಮಾತು. ಹಿಂಗಾಗಿ ಹೇಳ್ತೀನಿ, ಇವತ್ತು ನಾನು ನಿಜವಾಗಲೂ ಇಷ್ಟರ ಮಟ್ಟಿಗೆ ಆಕಾಶವಾಣಿಯವರು ಬಂದು ಸ್ವಇಚ್ಛೆಯಿಂದ ಸಂದರ್ಶನಕ್ಕೆ ಬಂದರಂದ್ರೆ, ನನ್ನ ಅವರು ದೂರ್ಲಿಂದ ದೃಷ್ಟಿಲಿಂದ ಅವರು ನೋಡ್ಯಾರ ಅನ್ನ ತಿಳ್ಕೊಂಡ ಮೇಲೆ ಬಂದರಂದಮೇಲೆ, ನಾನು ನಿಜವಾಗಲೂ ಆ ಆಕಾಶವಾಣಿ ಕೂಡ ನಿಜವಾಗಲೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಎಲ್ಲರೂ ನನ್ನ ತೋಟಕ್ಕೆ ಬರ್ರಿ. ನಾನು ಪ್ರಥಮವಾಗಿ ಮಾಡಿದ್ದೀನಿ ತೋಟ, ದಾಳಂಬ್ರಿ, ಪಪ್ಪಾಯಿ, ಬ್ಯಾಡಿಗೆ ಮೆಣಸಿನಕಾಯಿ, ವಾಟರ್ ಟ್ಯಾಂಕು, ನೀವು ಬಂದು ನೋಡ್ರಿ. ಎಲ್ಲ ರೈತರು ಬಾಂಧವರು ಅಲ್ಲಿ ಯಾರ ಅಲ್ಲಿ ಸ್ವೇಚ್ಛೆಯಿಂದ ಬಂದು ಕೇಳ್ರಿ ಯಾವ ರೀತಿ ಮಾಡಿದ್ದೀನಿ ಅಂದರೆ, ನಿಜವಾಗಲೂ ಹೇಳಬೇಕಂದ್ರೆ ಬೆಳಗ್ಗೆ 5:00-5:30 ಎದ್ದು 6:00 ತೋಟದಲ್ಲಿ ಏನು ಮಾಡಬೇಕು, ಇವತ್ತೇನು ಕೊಡಬೇಕು, ಯಾವ್ಯಾವ ರೀತಿ ಮಾಡಬೇಕನ್ನೋ ಸಜೆಷನ್ಸ್ ಹೇಳಿ ಬಂದು ಎಲ್ಲ ಅಣ್ಣತಮ್ಮರು ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆ ಎಲ್ಲ ರೀತಿಯಿಂದ ಮಾಡಿದ್ಮೇಲೆ ನಿಜವಾಗಲೂ ನಮ್ಮ ಅಣ್ಣವರೆಲ್ಲರೂ ನಿಂತು ಅದನ್ನು ಮಾಡಿ ಇವತ್ತು ನಿಜವಾಗಲೂ ದಾಳಂಬ್ರಿ ಯಶಸ್ವಿ ಆಯಿತು, ಪಪ್ಪಾಯಿನೂ ಯಶಸ್ವಿ ಆಯಿತು, ಬ್ಯಾಡಗಿ ಮೆಣಸಿಗೆನೂ ಯಶಸ್ವಿ ಆಯಿತು. ನಿಜವಾಗಲೂ ಇವತ್ತು ನೋಡಬೇಕು ನೀವು ತೋಟ, ಎಲ್ಲರೂ ಬಂದು ನೋಡೋಂಥದ್ದು ನಿಜವಾಗಲೂ ನನಗೆ ಹೆಮ್ಮೆ. ಎರಡನೇದ್ದೇನಪ್ಪ ಅಂದ್ರೆ, ನಾನು ಹಾಕಿದ ಬಂಡವಾಳ ಮುಖ್ಯ ಅಲ್ಲ, ನಾನು ಕಷ್ಟಪಟ್ಟದ್ದು ಬಂಡವಾಳ ಅನ್ನೋದು ನನ್ನ ಆಸೆ. ನಾವು ಗಮನಿಸಿದ್ದೀವಿ ಏನಂತಂದ್ರೆ, ನಿಮ್ಮ ತೋಟಕ್ಕೂ ಪುಣ್ಯಕೋಟಿ ಅಂತಿದ್ದೀರಿ, ಮನೆಗೂ ಪುಣ್ಯಕೋಟಿ ಇದೆ, ನಿಮ್ಮ ಕಾರಿಗೂ ಪುಣ್ಯಕೋಟಿ ಇದೆ, ನಿಮ್ಮ ಗಾರ್ಡನ್ನಿಗೂ ಪುಣ್ಯಕೋಟಿ ಅಂತಿದೆ. ಏನು ಈ ಪುಣ್ಯಕೋಟಿ ಅಂತಕ್ಕಂಥ ಒಂದು ಹೆಸರು ಅಥವಾ ಪ್ರೇರಣೆ ಹೇಗೆ ಬಂತು ಇದ್ರ ಪುಣ್ಯಕೋಟಿ ಇಡಬೇಕಂತೇಳಿ? ಮನುಷ್ಯನ ಜೀವನದೊಳಗೆ ಪುಣ್ಯಕೋಟಿ ಅನ್ನೋದು ಗೋಮಾತೆ ಅಂತಾರೆ ಫಸ್ಟು. ಆ ಗೋಮಾತೆ ಯಾವ ರೀತಿ ಪುಣ್ಯಕೋಟಿ ಅಂತ ಹಿರಿಯವರಾಗಲಿ ಇಂದಿನ ಇದರಲ್ಲಿ ಆದ್ರೆ ಹೇಳಿದ್ಮೇಲೆ ಆ ಪುಣ್ಯಕೋಟಿ ಒಳಗೆ ಪುಣ್ಯಕೋಟಿ ಶಕ್ತಿಗಳು ಅದಾವ ಅನ್ನೋದು ಭಾವನೆ ನಂದು ಅಷ್ಟೇ. ಬಟ್ ಏನಂದ್ರೆ ಆ ಪುಣ್ಯಕೋಟಿ ಹೆಸರಿಟ್ಟನ್ನು ಆ ಪುಣ್ಯಕೋಟಿ ಲೆಕ್ಕಕ್ಕಾಗಿ ನಾವು ಮಾಡಬೇಕು. ಆ ಪುಣ್ಯಕೋಟಿಯನ್ನು ಹೆಸರು ಮೇಲೆ ಏನು ಇಟ್ಟಿವಲ್ಲ ಆ ಹೆಸರು ತಕ್ಕನಾಗೆ ನಾವು ಬೆಳಿಬೇಕು. ಅವಾಗ ಆ ಪುಣ್ಯಕೋಟಿ ಹೆಸರಂತ ಹಿಡಿದದ್ದು ಹೆಸರಿಗೆ ತಕ್ಕ ಓ ಓಕೆ ಪುಣ್ಯಕೋಟಿ ಅಂತ ಹಿಡಿದು ನಿಜವಾಗಲೂ ಪುಣ್ಯ ಅಂತ ಲೆಕ್ಕಕ್ಕೆ ಇವರು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಗಳೇ ಇರಬೇಕು. ಯಾಕಂದರೆ ಗಾರ್ಡನ್ ಮಾಡಿದ್ದನ್ನು ಸ್ವೇಚ್ಛೆಯಿಂದ, ತೋಟ ಮಾಡಿದ್ದನ್ನು ಸ್ವೇಚ್ಛೆಯಿಂದ ಅಂದಮೇಲೆ ನಾವು ಬೇರೆ ರೀತಿಯಿಂದ ಇನ್ನೊಬ್ಬರು ಇದ್ರ ಮೇಲೆ ಹೋಗಿ ಬದುಕಿ ಪುಣ್ಯಕೋಟಿ ತಿಂಡು ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ಪುಣ್ಯಕೋಟಿ ಅಂತ ಹೆಸರು ಬರಲ್ಲ. ಯಾರೇ ಬಂದರೂ ಕೂಡ ಪುಣ್ಯಕೋಟಿ ಅಂದ್ರೆ ತೋಟ, ಆ ಪುಣ್ಯಕೋಟಿ ಅವ ಎಷ್ಟು ಚೆನ್ನಾಗಿತ್ತಪ್ಪ, ಆ ಭಾವನೆಗಳು ಬರಬೇಕು. ಎಷ್ಟೋ ಜನ ಬಂದಿದ್ದಾರೆ, ಎಲ್ಲಿ ನೋಡಿದ್ರೆ ಈಗ ಹೇಳ್ತಾರೆ ಪುಣ್ಯಕೋಟಿ ತೋಟದಾಗ ಚಹಾ ಕುಡಿ ಅಮ್ಮ, ಪುಣ್ಯಕೋಟಿ ತೋಟದಾಗ ದಾರಿಯಲ್ಲಿ ಐತೆ ನೋಡ್ರಿ, ಅಲ್ಲೇ ನೀರಿದ್ದಾವೆ, ಎಲ್ಲ ನೀರಿನ ಟ್ಯಾಂಕ್ ಮಾಡಿದ್ದಾರೆ. ಎಲ್ಲ ವ್ಯಕ್ತಿಗಳು, ನನಗೆ ಯಾರು ರಾಜಕೀಯ ಅಲ್ಲ ಏನಿಲ್ಲ, ಎಲ್ಲ ವ್ಯಕ್ತಿಗಳು ಬಂದು ಕುಂತು ಊಟ ಮಾಡಿ ನೀರು ಕುಡಿದು ಏನಪ್ಪ ಯಾರು ಮಾಡಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಬೇಕು, ಗಾಡಿ ನಿಂದ್ರಿಸ್ಬೇಕು, ಕೇಳಬೇಕು ಯಾರು ಮಾಡಿದ್ದಾರೆ, ಏನಿಲ್ಲರಿ ನಮ್ಮ ತಮ್ಮವ್ರ ಗೈಡೆನ್ಸ್ ಅವರೇ ಮಾಡಿದ್ದಾರೆ. ನಿಜವಾಗಲೂ ಹೇಳ್ತಾ ಇದ್ದೀನಿ, ಈ 30-40 ಸೈಜ್ಲಿಂದ 500 ಪ್ಲಾಂಟೇಷನ್ ಇದಾವೆ ನನ್ನ ಕಡೆ. ಈಗ ಟೋಟಲ್ ವೆರೈಟಿ ನೀವು ಲೆಕ್ಕ ಮಾಡಿದ್ರೆ 500 ಇದಾವೆ. ನಾನೇ ಹೋಗಬೇಕು, ಕಾರಲ್ಲಿ ತೊಗೊಂಬರ್ಬೇಕು, ನಾನು ನನ್ನ ಮಗ ನೆಡಬೇಕು, ಗೊಬ್ಬರ ಹಾಕೋದು, ಎಣ್ಣೆ ಹೊಡೆಯೋದು ಎಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆರ್ಗಾನಿಕ್, ನಾನು ಯಾವತ್ತೂ ಸರ್ಕಾರಿ ಗೊಬ್ಬರ ಯೂಸ್ ಮಾಡೋಂಥ ಮನುಷ್ಯನಲ್ಲ, ಮಾಡೋದೂ ಇಲ್ಲ. ಏನಿದ್ರೂ ಗೋಮೂತ್ರ, ಫಸ್ಟ್ ಗೋಮೂತ್ರ, ಕಡಲೆ ಹಿಟ್ಟು, ಬೆಲ್ಲ, ಸೋಡಾ ಮನಸ್ಸು, ಕುರಿ ಗೊಬ್ಬರ ಅಚ್ಚನ ಅದರ ಹೈಯೆಸ್ಟ್ ಕೆಮಿಕಲ್ ಮಾತ್ರ ಯಾವಾಗೋ ಒನ್ ಟೈಮ್ ನಿಜವಾಗಲೂ ಹೇಳ್ಬೇಕು. ಇಲ್ಲಂದ್ರೆ ನಾನು ಆರ್ಗ್ಯಾನಿಕ್ ಮಾಡಲಾರ್ದೆ ಕೆಮಿಕಲ್ ಮಾಡಿದರೆ ಇವತ್ತು ಯಾವ ಬೆಳೆನೂ ನಾನು ಬೆಳೆಯೋಕ್ಕಾಗ್ತಿದ್ದಿಲ್ಲ. ನಿಜವಾಗಲೂ ಹೇಳ್ತಾ ಇದ್ದೀನಿ, ಎಂಡಿ ಗೊಬ್ಬರಷ್ಟು ಒಳ್ಳೆಯದಂತೂ ಯಾ ರೈತರಿಗೆ ನಾನು ಒಂದು ಸ್ಪಂದನೆ ಹೇಳ್ತೀನಿ, ನಿಜವಾಗಲೂ ಎಂಡಿ ಗೊಬ್ಬರ ದಯವಿಟ್ಟು ಯಾರಿಗೂ ಕೊಡಬೇಡ್ರಿ. ನಿಮ್ಮ ಹೊಲ ಇತ್ತಂದ್ರೆ ನಿಮ್ಮ ಹೊಲಕ್ಕೆ ಹಾಕ್ರಿ, ನಿಜವಾಗಲೂ ಅದು ಫಲ ಕೊಡ್ರಿ. ನೀವು 5-6 ವರ್ಷ ನೀವು ಕಂಟಿನ್ಯೂ ಗೊಬ್ಬರ ಕೊಟ್ಕೊಂತವ್ರು, ಯಾವ ಸರ್ಕಾರಿ ಗೊಬ್ಬರ ಅವಶ್ಯ ಇರಲ್ಲ. ನಿಮ್ಮಲ್ಲೇ ಮನೆಯಲ್ಲಿರೋ ತಯಾರು ಮಾಡೋಂಥ ಗೊಬ್ಬರನ ಮನೆಯಲ್ಲಿ ಇಟ್ಕೊಂಡ್ಮೇಲೆ ನೀವು ಮಾಡೋಕ್ಕಾಗಲಾರ್ದ ಏನಂದರೆ, ನಿಮ್ಮನೇಲಿದೆ ಕಡಲೆ ಹಿಟ್ಟು, ನಿಮ್ಮಲ್ಲಿ ಬೆಲ್ಲ, ನಿಮ್ಮಲ್ಲಿ ಗೋಮೂತ್ರ, ನಿಮ್ಮಲ್ಲಿ. ಅದಕ್ಕೆ ಹೇಳ್ತೀನಿ ಪುಣ್ಯ ಕೂಟಿ ಅಂದರೆ ದಯವಿಟ್ಟು ಎಲ್ಲರ ಮನೆ ಮನೆಗೆ ಆಕಳುಗಳು ದನಗಳು ಸಾಕಣೆ ಮಾಡಿ ಗೋಮೂತ್ರ ಸಿಗ್ತದೆ, ಮಾರ್ಬೇಡ್ರಿ ಅಂತ ನಾನು ಮನವಿ ಮಾಡ್ತೀನಿ. ಈಗ ತಾವು ದಾಳಿಂಬೆಯನ್ನು ಹಾಕಿದ್ರಿ, 6 ಎಕರೆ ದಾಳಿಂಬೆ ಒಳ್ಳೆ ಒಂದು ಫಸಲು ಬಂದಿದೆ, ಏನು ಅದಕ್ಕೆ ಮುಖ್ಯವಾಗಿ ದಾಳಿಂಬೆನ ಹಾಕ್ಬೇಕಂತೇಳಿ ಪ್ರೇರಣೆ ಯಾಕೆ ಬಂತು ನಿಮಗೆ? ಯಾಕಂದ್ರೆ ದಾಳಿಂಬೆ ರೊಕ್ಕ ಹಾಕಬೇಕು, ರೊಕ್ಕ ತಕ್ಕೋಬೇಕು ಅನ್ನತಕ್ಕಂಥ ರೈತರ ಅಭಿಪ್ರಾಯ, ದಾಳಿಂಬೆನೇ ಹಾಕ್ಬೇಕಂತ ಯಾಕೆ ಬಂತು ನಮಗೆ? ಇಲ್ಲ ಸರ್, ಪುಣ್ಯಕೋಟಿ ತೋಟ ಮಾಡಿದ ಮೇಲೆ ದುಡ್ಡು ಹಾಕ್ಬೇಕನ್ನೋ ಭಾವನೆ ಇದ್ದಿಲ್ಲ, ಬೆಳೆದು ತೋರಿಸ್ಬೇಕನ್ನೋ ಭಾವನೆ ನನಗಿತ್ತಷ್ಟೇ. ಯಾವುದೇ ಬೆಳೆ ಆಗಲಿ, ಈಗ ನಾನು ದಾಳಿಂಬ್ರಿ ಒಂದೇ ಮಾಡಿಲ್ಲ, ಪಪ್ಪಾಯ ಮಾಡೀನಿ, ಬ್ಯಾಡಿಗೆ ಮೆಣಸಿಕಾಯಿ ಮಾಡೀನಿ, ಈಗ ದಾಳಿಂಬ್ರಿ ಮಾಡಿದ್ದೀನಿ. ಅದನ್ನು ಬೇರೆ ರೈತರಿಗೆ ಪ್ರೇರಣೆ ಆಗ್ಬೇಕಪ್ಪ, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಈಗ ದುಡ್ಡು ಕಳ್ಕೊಬೋದು ತೊಗೋಬೋದು, ಬಟ್ ಮಾಡಿದಂಥ ಕೆಲಸ ಯಶಸ್ವಿ ಆಗ್ಬೇಕಾದ್ರೆ ಅದರಿಂದ ಏನನ್ನೋ ಭಾವನೆಗಳಿರ್ಬೇಕು. ಆಮೇಲೆ ಎರಡನೇದ್ದು, ನಾವು ದಾಳಿಂಬ್ರಿ ಹಾಕಿ ಮನೆಗೆ ಬಂದು ಕುಂತರೆ ಯಾವತ್ತೂ ದಾಳಿಂಬ್ರಿ ಬೆಳೆಯಲ್ಲ. ಬೆಳೆಗೆ ಕರೆದ ತಕ್ಷಣ ನಾವು ತೋಟದಲ್ಲಿ ಹೋಗಬೇಕು, ಅಡ್ಡಾಡಬೇಕು, ನೋಡಬೇಕು ಗಿಡಗಳನ್ನು ಯಾವ ರೀತಿ ಮೇಂಟೆನೆನ್ಸ್ ಅದು ಅನ್ಬೇಕು, ಕರಿಬೇಕು ನಮ್ಮ ಜೊತೆ, ನಮ್ಮ ಅಣ್ಣತಮ್ಮರ ಜೊತೆ ಅದು ಈ ರೀತಿ ಇವತ್ತು ಮಾಡಾಣ್ರಪ್ಪ ಅಂತ ಸಜೆಷನ್ ತೊಗೊಂಡ್ರೆ ಇವತ್ತು ನಾನು ಈ ಮಟ್ಟಕ್ಕೆ ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ನಾನು ಹಾಕಿದ ಬಂಡವಾಳ ಎಷ್ಟೈತು ಬಿಟ್ಟೋದು ಗೊತ್ತಿಲ್ಲ, ಇವತ್ತು 50 ಲಕ್ಷ ರೂಪಾಯಿ ಅದರದ್ದು ದಾಳಿಂಬ್ರಿ, 50-60 ಲಕ್ಷ ರೂಪಾಯಿದು ದಾಳಿಂಬ್ರಿ ಇನ್ವೆಸ್ಟ್ ನಾನು ಮಾಡಿದ್ದಲ್ಲ, ಬರೋಂಥ ಅನುಭೋಗಸ್ಥರು ಬೆಳೆದಂಥ ಅನುಭೋಗಸ್ಥರು ಈ ಮಾತು ಹೇಳಿದ್ದು. ನಿಜವಾಗಲೂ ನಾವು ಲಿಂಗಸೂರು ತಾಲೂಕೊಳಗೆ ಎಲ್ಲ ಕಡೆ ಅಡ್ಡಾಡಿದ್ವಿ, ಈ ವರ್ಷದ ಅತಿ ಹೆಚ್ಚು ಸೈಜ್ ಇರೋಂಥ ಕಲರ್ ಇರೋಂಥ ಬೆಳೆ ಅಂದರೆ ನಿಮ್ಮದಂತ ಹೇಳಿದ್ರು. ನನಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದಿಲ್ಲ. ಈಗ 30-40 ಒಂದು ಜಾಗದಲ್ಲಿ ಹಲವಾರು ಸಸ್ಯ ಪ್ರಭೇದಗಳನ್ನು ತಾವು ಬೆಳೆಸಿದ್ದೀರಿ. ಮೊದಲಿಂದಲೂ ಆಸಕ್ತಿ ಇತ್ತ ನಿಮಗೆ ಸಸ್ಯಗಳನ್ನು ಬೆಳೆಸಬೇಕು? ಸಣ್ಣ ಹುಡುಗರಿದ್ದಾಗಿಂದ ಬರಬೇಕದು ಒಂಥರ ಪ್ರೋತ್ಸಾಹ, ಅದಕ್ಕೆ ಆಸಕ್ತಿ ಮೊದಲಿಂದ ಬರಬೇಕು. ಮೊದಲಿಂದಲೂ ಇತ್ತ ತಮಗೆ ಈ ಥರ ಬೆಳೆಸ್ಬೇಕು ನಾನು, ಏನಾದರೂ ನೋಡಿದ್ಕೂ ಆ ಸಸ್ಯ ಏನು ಅದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು? ಇಲ್ಲ ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿದ್ದಿಲ್ಲ. ನನಗೆ ಒಂದು ಸಲ ಆರೋಗ್ಯ ಕೆಡಿತಿ, ಯಾವಾಗಂದರೆ ಒಂದು 6-7 ಇಯರ್ಸಿಂದ ನನಗೆ ಭಾಳ ಆರೋಗ್ಯದಿಂದ ಸ್ವಲ್ಪ ಎಫೆಕ್ಟ್ ಆಗಿ ಆದಾಗ ಮನಸ್ಸಿಗೆ ನೆಮ್ಮದಿಲ್ಲಾರ್ದಾಗ ಏನಾಯಿತು, ನಾನೇನು ಮಾಡಿದೆ, ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜರ ಹತ್ರ ತಿಂಗಳ ಹೋಗ್ತಾ ಇದ್ದೆ. ಏನ್ರಪ್ಪ ದೇವ್ರು ಬೇಕಾದಂಗೆ ಕೊಟ್ಟಿದ್ದಾನೆ, ಏನು ನೆಮ್ಮದಿ ಏನೈತಪ್ಪ ಸುಮ್ಮನೆ ಹಾಸ್ಪಿಟ್ಲ್, ಏನು ಮಾಡಬೇಡ, 4 ಗಿಡ ಬೆಳೆಸಿ ನೀರು ಹಾಕಿ ಅದೇ ನಿನಗೆ ನೆಮ್ಮದಿ ಅಂತ. ನಿಜವಾಗಲೂ ಅವತ್ತಿಂದ ಇವತ್ತು 4 ಗಿಡ ಅಲ್ಲ, 4,000 ಗಿಡ ನೆಡೆಸಿ ನಾನು. ಎಲ್ಲ ಹೊಲಕ್ಕೆ ಬಂತು, ತೋಟದಲ್ಲಿ ಬಂತು, ಗಾರ್ಡನಲ್ಲಿ ಬಂತು. ನನ್ನ ಇನ್ನು ಹಾಸ್ಪಿಟ್ಲ್ ಪ್ರಥಮ ಚಿಕಿತ್ಸೆ ಹಾಸ್ಪಿಟ್ಲ್ ಒಳಗೂ ನನ್ನ ಹತ್ರ ಸಸಿ ಇದ್ದಾವೆ, ಎಲ್ಲ ವೆರೈಟಿ ಸಸಿ ಇದ್ದಾವೆ, ಎಲ್ಲವಕ್ಕೂ ನೀರು ನಾನೇ ಹಾಕ್ತೀನಿ, ಅದಕ್ಕೇನು ಗೊಬ್ಬರ ಕೊಡಬೇಕು, ಅವಕ್ಕೇನು ಕೊಡಬೇಕು ಎಲ್ಲ ಮಾಡ್ತೀನಿ. ಎಲ್ಲ ನಾನೇ ತರೋದು, ನಾನೇ ಖುದ್ದು ನೀರು ಬಿಡೋದು, ಯಾರನ್ನೂ ಆಳಚ್ಚಿಲ್ಲ, ನಾವೇ ಕ್ಲೀನ್ ಮಾಡೋದು. ಯಾರಾದರೂ ಬಂದರೂ ಕೂಡ ಪುಣ್ಯಕೂಟ ಅಂತ ಯಾಕೆ ಸಪ್ರೇಟ್ ಮಾಡಿನಂದ್ರೆ ನನಗೋಸ್ಕರ ಮಾಡಿಲ್ಲ, ಜನಗಳು ಕೂಡ ಬಂದು ಇಲ್ಲಿ ವಿಶ್ರಾಂತಿ ತೊಗೊಳ್ಳಿ. ನಾನು ಪುಣ್ಯಕೂಟಿ ತೋಟದಲ್ಲೇ ಆಗಲಿ, ಪುಣ್ಯಕೂಟಿ ಗಾರ್ಡನಲ್ಲಿ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ, ಯಾವುದು ಸಪ್ರೇಟನ್ನು ಮಾಡಿಬಿಟ್ಟಿದ್ದೀನಿ ನಾನು. ಅದಕ್ಕಾಗಿ ಯಾವ ಜನರು ಬಂದರೂ ವಿಶ್ರಾಂತಿ ಅನ್ನೋ ಭಾವನೆ ಅವ್ರದ್ದು ಏನಿರೋದು, ಅವ್ರ ಮನಸ್ಥಿತಿ ಸೀದಾ ನನ್ನ ಗಾರ್ಡನಲ್ಲಿ ಬೆಳಬೇಕು, ಸೀದಾ ನನ್ನ ಹೊಲದಲ್ಲಿ ಬೆಳಬೇಕು. ಏನಪ್ಪ ಎಷ್ಟು ನೆಮ್ಮದಿ ಇದ್ದೀವಿ, ಇದೇ ನೆಮ್ಮದಿ. ಆಮೇಲೆ ಎರಡನೇದು, ಪ್ರಕೃತಿ ಬೆಳೆಸಿದರೆ ಜೀವನ, ಪ್ರಕೃತಿ ಇಲ್ಲಂದ ಮೇಲೆ ಎಲ್ಲಿಂದ ಆಗ್ತೈತ್ರಿ? ಬರ್ತದ, ಕೋವಿಡ್ ಬಂತು, ಕೊರೋನಾ ಬಂತು, ಇನ್ನೊಂದು ಬಂತು, ಪ್ರಕೃತಿ ಬೆಳೆಸ್ರಿ, ಯಾರ ರೋಗಗಳು ಬರೋಲ್ಲ. ನಾನು ಪ್ರಕೃತಿ ಬೆಳೆಸಿದ್ದೀನಿ, ಇವತ್ತಿಗೆ ನನ್ನ ಮನೇಲಿ ಎ ಸಿ ಕೂಡ ನಾನು ಯೂಸ್ ಮಾಡೋ, ಯು ಸಿ ಇಲ್ಲ ಏನಿಲ್ಲ, ಕೋಲ್ಡ್ ಇದೆ, ಆರಾಮಿದ್ದೀನಿ. ಯಾಕಂದರೆ ಗಿಡ ಗಂಟೆಗಳಿದ್ದಾವೆ, ತಣ್ಣಗೆ ನನ್ನ ಮನೆ. ಯಾವತ್ತೂ ಇಷ್ಟುವರೆಗೆ 4 ವರ್ಷ ಆಯ್ತು, ಇವತ್ತಿಗೂ ನಾವು ಒಂದು ಫ್ಯಾನ್ ಕೂಡ ಹಾಕೋದು ಕಡಿಮೆ ನಮ್ಮ ಮನೇಲಿ, ಅಷ್ಟು ತಣ್ಣಗಿದೆ. ನಿಜವಾಗ್ಲೂ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ, ಗಿಡ ಯಾಕೆ ತೊಗೊಂಡೋಗಿ ಮನೆಗೆ ಇಡಬೇಡ್ರಿ, ದಯವಿಟ್ಟು ಹೊಲದಾಗಿ ಇಡಬೇಡ್ರಿ. ಅದಕ್ಕೆ ಏನು ಹಾಕ್ಬೇಕನ್ನ ನಾವು ಎಲ್ಲರೂ ತೊಗೊಂಡೋಗ್ಬಿಡ್ತೀವಿ. ನಾವು ಸಸಿ ತೊಗೊಂಡೋಗಮ್ಮ ಖರೀದಿ ಮಾಡ್ತೀವಿ, ಸಿಗ್ತಿ ಅಲ್ಲಿ ಸಿಗ್ತಿ, ಕೃಷಿ ಆಫೀಸ್ನಾಗ ಸಿಗ್ತಿ, ಇನ್ನೊಂದು ಆಫೀಸ್ನಾಗ ಸಿಗ್ತಿ, ಅಥವಾ ರೊಕ್ಕ ಕೊಡ್ತೀವಿ ಅಂದ್ರೆ ಒಯ್ತು ಇಡುತ್ತೀವಿ ಬೆಳೆಸೋಗಿಲ್ಲ. ದಯವಿಟ್ಟು ಹೇಳ್ತೀನಿ, ಒಯ್ಯಂಗಿದ್ರೆ ಬೆಳೆಸೋಣ, ಬೆಳೆಸೋಕ್ಕಾಗಿಲ್ಲ ಅಂದ್ರೆ ಯಾರು ಬೆಳೆಸಿರ ಅವ್ರಿಗೆ ತಂದುಕೊಡ್ರಿ, ನನ್ನಿಂದ ಆಗಲ್ಲಪ್ಪ ಅಂತ. ನನ್ನಿಂದಿಷ್ಟು ಕೆಲವೊಂದಿಷ್ಟು ಮಂದಿ ನನ್ನ ಹತ್ರ ತೆಂಗಿನ ಮರ ತಂದುಕೊಟ್ರು, ಇಲ್ಲಪ್ಪ ಡಾಕ್ಟರ್ ನಮ್ಮ ಮನೇಲಿ ನೀರು ಹಾಕಾರಿಲ್ಲ, ನನ್ನ ಮನೇಲಿ ಒಂದು ತೆಂಗಿನ ಸಸಿ ತಂದರು ಮನೆ ಒಬ್ಬರು ಸ್ವಾಮಿಯವರು, ಏ ತೊಗೊಂಬನ್ರಿ ಗುರುಗಳಂದು ಅದನ್ನು ಹೊಲಕ್ಕೆ ಕಳಿಸಿ ಬೆಳೆಸಿದೆ. ನಿಜವಾಗ್ಲೂ ಹೇಳ್ತೀನಿ ರೀ, ಎಲ್ಲ ರೈತ ಬಾಂಧವರಿಗಾಗಲಿ, ಬಿಸ್ನೆಸ್ನರಿಗಾಗಲಿ, ಉದ್ಯೋಗಸ್ಥರಿಗಾಗಲಿ, ಪ್ರಕೃತಿ ಬೆಳೆಸ್ರಿ, ಪ್ರಕೃತಿಲಿಂದ ನೀವೆಲ್ಲ ತೋಟ ಮಾಡಿರಿ, ಗಿಡ ಗಂಟೆ ಬೆಳೆಸ್ರಿ, ಅದರಿಂದ ನಿಮ್ಗೆ ಒಳ್ಳೆಯದನ್ನೈತಿ, ಒಂದು ಬೆಳೆಸಿನಲ್ಲ ಒಂದು ನೆಮ್ಮದಿ ಇರ್ತೈತೆ, ನಿಮ್ಗೆ ಕೀರ್ತಿ ಹೆಸರನ್ನೇ ಇರ್ತದೆ. ಈಗ ತಾವು ಒಂದು ಮಾತನ್ನು ಹೇಳಿದ್ರಿ, ಆರೋಗ್ಯ ಕೆಟ್ಟಾಗ ತಾವು ಗಿಡಗಳನ್ನು ಬೆಳೆಸ್ರಿ, ನಿಮಗೆ ಎಲ್ಲ ಸರಿ ಹೋಗತ್ತಂತಕ್ಕಂಥದ್ದು ನೋಡ್ರಿ. ಆರೋಗ್ಯಕ್ಕೆ ಮತ್ತು ಗಿಡಗಳನ್ನು ಬೆಳೆಸೋದಕ್ಕೆ ಕೃಷಿಗೆ ಒಂದಕ್ಕೊಂದು ಸಂಬಂಧ ಇದೆ. ತಾವು ಪ್ರಥಮ ಚಿಕಿತ್ಸಕರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಜೊತೆಗೆ ಆರೋಗ್ಯ ಸೇವೆ ಸಣ್ಣ ದವಾಖಾನೆಯನ್ನು ಹಾಕ್ಕೊಂಡು ಆರೋಗ್ಯ ಸೇವೆಯನ್ನು ಇಲ್ಲಿ ಮುದುಗಲ್ ಜನರಿಗೆ ಒದಗಿಸ್ತಾ ಇದ್ದೀರಿ. ಮುಖ್ಯವಾಗಿ ಆರೋಗ್ಯಕ್ಕೆ ಬಂದಾಗ ಯಾಕೆ ಜನರ ಆರೋಗ್ಯ ಇತ್ತೀಚೆಗೆ ಭಾಳಷ್ಟು ಹದಗೆಡ್ತಾ ಇದೆ ಅಂತಕ್ಕಂಥದ್ದು. ಎಲ್ಲ ಆಸ್ಪತ್ರೆಗೆ ಹೋದರೂ ಎಲ್ಲ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು ತುಂಬಿರ್ತಾರೆ, ನೋಡ್ಲಿಕ್ಕೆ ಆಗೋದಿಲ್ಲ ವೈದ್ಯರಿಗೆ. ಆ ಥರ ಒಂದು ಅನಾರೋಗ್ಯ ಪರಿಸ್ಥಿತಿ ಜಾಸ್ತಿ ನಮ್ಮ ಸಮಾಜದಲ್ಲಿ ಜನರಲ್ಲಿ ಬರ್ತಾ ಇದೆ. ಏನು ಕಾರಣಗಳಿರ್ಬೋದು ಗಮನಿಸಿರ್ತಾವೆ? ಮೊದಲನೇದಾಗಿ ಆಹಾರ ಪದ್ಧತಿ. ನಿಜವಾಗಲು ಹೇಳಬೇಕಂದ್ರೆ ನಾವು ಈಗ ಏನು ಮಾಡಿದ್ವಿ, ಮೊನ್ನೆ ನಾನು ಒಂದು ಫಂಕ್ಷನಿಗೆ ಹೋಗಿದ್ದೆ, ಸುಧಾಮೂರ್ತಿ ಅಂತೇಳಿ ಲಿಂಗಸೂರೊಳಗೊಂದು ಹೋಗಿದ್ದೆ ಫಂಕ್ಷನಿಗೆ. ನಾನು ಇನ್ವೈಟ್ ಮಾಡಿದ್ರು, ನಾನೇನು ಪುಣ್ಯ ಮಾಡಿದ್ರಿ ಈ ವಯಸ್ಸಿಗೆ, ನಾನು ಇನ್ವೈಟ್ ಮಾಡಿದ್ರು. ಹೋದಾಗ ಅಧ್ಯಕ್ಷತೆ ವಹಿಸಿದಾಗ, ಇಲ್ಲ ಸರ್ ಫುಡ್ ಸೆಕ್ಷನ್ ಒಂದು ನಾವು ಇಟ್ಟಿವಿ, ಯಾರು ಫುಡ್ ಆಹಾರ ಪದ್ಧತಿಗಳನ್ನು ಯಾರು ಮಾಡಿದ್ರೆ ಸ್ಟೂಡೆಂಟನ್ನು ನೀವು ಒಂದು ಬಹುಮಾನ ಚಾಯ್ಸ್ ಮಾಡಿರಂದರು. ಎಲ್ಲ ಲೇಡೀಸ್ ಇದ್ರು, ಎಲ್ಲ ಹೆಣ್ಮಕ್ಳು ಆಶ್ರಯ ಇದಾದ ಸ್ಕೂಲ್ ಅದು, ಎಲ್ಲರೂ ತಾವು ತಾವು ಅದು ಇದು ಎಲ್ಲ ಮಾಡ್ಕೊಂಬಂದಿದ್ರು. ನಾವು ಎಜುಕೇಷನ್ ಇತ್ತು, ಎಲ್ಲರೂ ಆಹಾರ ಪದ್ಧತಿ ಅವ್ರವ್ರ ಮನೇಲಿ ಮಾಡ್ಕೊಂಬರ್ರಿ ಅಂತ ಸರ್ ಹೇಳಿದ್ರು. ಅದಕ್ಕೆ ಬಹುಮಾನ ವಿತರಣೆ ನಾನು ಎಲ್ಲರನ್ನೂ ಸಂದರ್ಶನ ಮಾಡಿದೆ. ನೋಡಿ ಸರ್ ಹೆಂಗಿದೆ ಅಂದರೆ, ಪುಳಿಯೋಗರೆ, ಗುಲಾಬ್ ಜಾಮೂನು, ಎಗ್ ರೈಸ್, ಆಮೇಲೆ ಬೇರೆ ಬೇರೆ ಬೇರೆ ಬೇರೆ ಆಯಿಲ್ಕ, ಎಲ್ಲ ಎಣ್ಣೆ ಪದಾರ್ಥಗಳು, ಪೂರಿ ಎಲ್ಲ ತಂದರು. ಒಬ್ಬಕ್ಕೆ ಮಾತ್ರ ಪುಂಡಿ ಪಲ್ಯ ರೊಟ್ಟಿ ಚಟ್ನಿ ತಂದಿದ್ಲು. ನೋಡಿದೆ, ಎಲ್ಲ ಅಬ್ಸರ್ವ್ ಮಾಡಿದೆ, ನನಗೆ ಅದ್ರ ಮೇಲೆ ಕಣ್ಣು ಬಿತ್ತು. ನೋಡಿ, ಮನುಷ್ಯನ ದೇಹದೊಳಗೆ ಎಣ್ಣೆ ಮೇಲಿರೋಂಥ ಕಣ್ಣು ಹೋಗಲಿಲ್ಲ. ನಂದು ಪುಂಡಿ ಪಲ್ಯ ಹೊತ್ತು ಬಂದು ಕುಂತೆ ಸ್ಟೇಜ್ ಮೇಲೆ. ಸರ್, ನಿಮ್ಮ ಚಾಯ್ಸ್ ನೀವು ಬಹಿರಂಗ ಪಡಿಸ್ಬೋದು ರೀ, ಯಾಕಂದ್ರೆ ಓಪನ್ ಆಗಿ ಹೇಳಿಬಿಡ್ಬೇಕು ಸರ್ ಯಾವುದಿಲ್ಲ ಅಂದ್ರೆ. ಪುಂಡಿ ಪಲ್ಯ ಚಟ್ನಿ ತಂದಂತೇಳಿ ಮಳಿಗೆ ನಾ ಬಹುಮಾನ ಅಂದೆ. ಎಲ್ಲರೂ ಎದ್ದು ನಿಂತು ಕ್ಲಾಪ್ಸ್ ಹಾಕಿದ್ರು. ಯಾಕಂದ್ರೆ ನಮ್ಮ ಹಿಂದಿನ ಆಹಾರ ಪದ್ಧತಿಯನ್ನು ನಾವು ಮರೆತು ಬಿಟ್ಟಿವಿ. ಯಾಕಂದ್ರೆ ಶಕ್ತಿ ಇರೋಂಥ ಆಹಾರ ಪದ್ಧತಿನೂ ಮರೆತು ಬಿಟ್ಟಿವಿ ನಾವು. ಜೋಳದನ್ನು ಮರೆತು ಬಿಟ್ಟಿವಿ, ಜೋಳದ ರೊಟ್ಟಿನೂ ಮರೆತು ಬಿಟ್ಟಿವಿ, ಈಗ ಬರೀ ಪರೋಟ ಅದು ಇದು. ನಿಜವಾಗ್ಲೂ ಹೇಳ್ತೀನಿ ನಾನು ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಹೊರಗಡೆ ಯಾವತ್ತೂ ಆಹಾರ ಪದ್ಧತಿ ಯೂಸ್ ಮಾಡೋದು ಭಾಳ ಕಡಿಮೆ. ನಾನು ಮನೇಲೆ ಎರಡು ರೊಟ್ಟಿ ಬೆಳಗ್ಗೆನೇ ಬೇಕು ನನಗೆ. ನಾನು ಹೊರಗಡೆ ಭಾಳ ಕಮ್ಮಿ, ಹೊರಗೆ ಹೋದ್ರೂ ಕಾಣವಳಿ, ಇಲ್ಲ ದೇವಸ್ಥಾನಕ್ಕೆ ಹೋದ್ರೆ ಗವಿಸಿ ದಿವಸ ಇದ್ರೆ ಪ್ರಸಾದ. ನಿಜವಾಗಲಿಲ್ಲ ಅಂದ್ರೆ ಆಹಾರ ಪದ್ಧತಿಗಳು ಚೆನ್ನಾಗಿದ್ರೆ ಆರೋಗ್ಯವಾಗಿರುತ್ತೆ. ದಯವಿಟ್ಟು ಜನರಿಗೆ ಒಂದು ಹೇಳ್ತೀನಿ, ಗಟ್ಟಿಮುಟ್ಟಾದ ನೀವು ಬೆಳೆಯಂಥ ಬೆಳೆಗಳಲ್ಲಿ ಆಹಾರ ಪದ್ಧತಿ ಮಾಡ್ಕೋರಿ. ಹೊರಗಿನ ಆಹಾರ ಪದ್ಧತಿ ಅಂದ್ರೆ ನಿಮ್ಮ ಆರೋಗ್ಯ ಹಾಳಾಗೋದು. ಇದು ಯಾವ ಹಾಸ್ಪಿಟ್ಲು ಯಾವ ಡಾಕ್ಟರ್ ಅಲ್ಲ, ಯಾಕಂದ್ರೆ ನಾವು ಆರೋಗ್ಯ ಕೆಡಿಸಿದ್ರೆ ಮಾತ್ರ ದವಾಖಾನೆಗೆ ಹೋಗೋದು. ಯಾಕಂದ್ರೆ ಯಾರು ಹಾಸ್ಪಿಟ್ಲಿಗೆ ದವಾಖಾನೆಗೆ ಬರ್ರಿ ಅಂತ ಯಾರು ಓಡಾಕೊಂದಿರಗಿಲ್ಲ. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕಂದ್ರೆ ನಮ್ಮ ಆಹಾರ ಪದ್ಧತಿ, ನಮ್ಮ ನೀರಿನ ಅಂಶಗಳು ಚೆನ್ನಾಗಿರಬೇಕು. ಮನೆ ಮುಂದೆ ಗಿಡ ಬೆಳೆಸ್ರಿ, ಎರಡು ಒಬ್ಬೊಬ್ಬರಿಗೆ ಎರಡೆರಡು ಗಿಡ ಬೆಳೆಸ್ರಿ. ಆ ಪ್ರಕೃತಿಯಿಂದ ಆಮ್ಲಜನಕ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಯಾರುಗಳು ಬರೋಕ್ಕೆ ಸಾಧ್ಯನಿಲ್ಲ. ಯಾಕೆ ಹೇಳು, ಅಲ್ಲಿ ನಮ್ಮ ಗಿಡಗಳು ಇರಲಿಲ್ಲ ಅಂದ್ರೆ ಬೇರೆ ರೀತಿಯಿಂದ ಸೊಳ್ಳೆಗಳು ನಮ್ಮ ಮನೇಲಿ ಒಕ್ಕರಿಸ್ತಾವೆ. ಗಿಡಗಳು ಚೆನ್ನಾಗಿದ್ದತ್ರ ಅದರಲ್ಲಿ ಬರೋಂಥ ನಮ್ಮ ಆಕ್ಸಿಜನ್ಗಳನ್ನು, ಅದರಿಂದ ಬರುವಂಥ ಆಮ್ಲಜನಕವನ್ನು ನಮ್ಮ ಆರೋಗ್ಯ ಕಾಪಾಡುತ್ತೈತಿ. ಅದು ಯಾರು ಯಾರು ಏನು ಮಾಡೋಕ್ಕಾಗಲ್ಲ. ಅವಾಗ ಸ್ವಚ್ಛದಿಂದ ನಾವು ಆರೋಗ್ಯವಾಗಿರುತ್ತೆ. ಇವತ್ತಿಗೆ ನಾನು ಆರೋಗ್ಯವಾಗಿದ್ದೀನಿ. 6 ವರ್ಷದಿಂದ ಪ್ರಕೃತಿ ಕೆಟ್ಟಿದ್ದಂದಮೇಲೆ ಮೊದಲು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 50 ಕೆಜಿದ್ದು 70 ಕೆಜಿ ಆಗಿದ್ದೀನಿ. ನಾ ಯಾವುದು ಊಟದ ಪದ್ಧತಿ ಹೊರಗಡೆ ಇಲ್ಲ. ಯಾಕಾಗಿದ್ದೀನಿ ಅಂದರೆ, ಪ್ರಕೃತಿ ಬೆಳೆಸಿ ಪ್ರಕೃತಿಯಿಂದ ನಾನು ಉಸಿರಾಡ್ ತೊಗೊಂಡು ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲರೂ ನೋಡಿದ್ದಾರೆ. ಇಲ್ಲಿ ಎಲ್ಲರಿಗೂ ಗೊತ್ತಿದೆ ನನಗೆ. ಹಾಲವ್ರು ಪುಣ್ಯಕೂಟಿ ತೋಟ ಹೆಂಗೆ ಮಾಡ್ಯಾನ, ಪುಣ್ಯಕೂಟಿ ಗಾರ್ಡನ್ ಹೆಂಗೆ ಮಾಡಿದಾನ ಅಂತ ತೊಗೊಂಡ್ಮೇಲೆ ನಾನು ಎಷ್ಟು ಆರೋಗ್ಯವಿದ್ದೀನಿ ಅಂದರೆ ನೆಮ್ಮದಿ ಇದೆ ನನಗೆ. ಬೆಳಕರ ತೋಟ ನನಗೆ, ಆದರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸೀದಾ ಹಾಸ್ಪಿಟ್ಲು. ಯಾಕಂದರೆ ಇಲ್ಲಿ ಆರೋಗ್ಯವಾಗಿ ಮನುಷ್ಯನ ಆರೋಗ್ಯ ಯಾವಾಗ ಕೆಡತ್ತಂದರೆ, ಊಟ ಮಾಡೋದು ಮನೆಗೆ ಕುಂದ್ರದು, ಊಟ ಮಾಡೋದು ಮನೆಗೆ ಕುಂದ್ರದಾಗ ಆರೋಗ್ಯ ಕೆಡೋದು. ಪ್ರಕೃತಿನ ಬೆಳೆಸ್ರಿ, ಗಿಡಗಳನ್ನೇ ಬೆಳೆಸ್ರಿ. ನೀವೇನು ನನಗೆ ದೇವರು ಕೊಟ್ಟಿಲ್ಲಪ್ಪ ಅಂದ್ರೆ ಬೇಡ, ನಾನು ಈಗ ಎಲ್ಲರಿಗೂ ಆಶ್ವಾಸನೆ ಮಾಡ್ತೀನಿ. ಯಾರಿಗಾದರೂ ಗಿಡಗಳ ಅಶ್ವತ್ತ ಇತ್ತು ಬೆಳೆಸ್ಬೇಕನ್ನೋದ್ರೆ ಬರೀ ನಾನು ಫ್ರೀಯಾಗಿ ಕೊಡ್ತೀನಿ. ಯಾರ ನನ್ನ ನಂಬರ್ ಕಾಂಟ್ಯಾಕ್ಟ್ ತೊಗೊಳ್ರಿ, ಈ ಸರ್ ಏನು ಸಂದರ್ಶನ ತೊಗೊಂಡ್ರಿ ಇವರಿಂದ ನನ್ನ ನಂಬರ್ ತೊಗೊಳ್ರಿ. ಅವರಿಗೆ ಈಗ ಅವ್ರ ಎದುರಿಗೆ ಹೇಳ್ತೀನಿ, ಯಾರಿಗೆ ಗಿಡಗಳು ಬೇಕು ಬೆಳೆಸ್ತೀವಿ ಅನ್ನೋ ಸ್ವೇಚ್ಛೆ ಅಂದ್ರೆ ನನ್ನ ನಂಬರ್ ತೊಗೊಂಡು ನನ್ನ ಕಾಂಟ್ಯಾಕ್ಟ್ ಬರ್ರಿ. ಬರ್ರಿ, ನಾ ಯಾವ ಗಿಡ ಬೇಕು ನಿಮಗೆ ಆ ಗಿಡ ನಾನು ಫ್ರೀಯಾಗಿ ಉಚಿತ ಮಾಡ್ತೀನಿ. ಮೊದಲು ಪ್ರಕೃತಿ ಬೆಳೆಸ್ರಿ, ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ನನ್ನೊಂದು ಸಂದೇಶ. ನೋಡಿ, ತಮ್ಮದು ಕೃಷಿ ಕುಟುಂಬ, 50 ಎಕರೆ ಭೂಮಿ ಇದೆ. ಹೇಗೆ ಕೃಷಿ ತಮ್ಮದು ಯಾವ ರೀತಿ ಬೆಳ್ಕೊಂತ ಹೊಂಟಿದೆ? ಕೃಷಿ ಭಾಳಷ್ಟು ಮಂದಿ ವಿಮುಖ ಆಗ್ತಾರೆ. ಹಳ್ಳಿಯಲ್ಲಿದ್ದಂಥ ರೈತರು, ದೊಡ್ಡ ದೊಡ್ಡ ರೈತರು ಪಟ್ಟಣ ಸೇರಿ ಭೂಮಿಯನ್ನು ಲೀಸ್ ಕೊಟ್ಟು ಏನೇನೋ ಆರಾಮ ಐಷಾರಾಮಿ ಜೀವನವನ್ನು ಪಟ್ಟಣದಲ್ಲಿ ಮಾಡ್ತಾ ಇರ್ತಾರೆ. ಅಂಥ ಒಂದು ಪರಿಸ್ಥಿತಿಗಳು ಇತ್ತೀಚೆಗೆ ಭಾಳಷ್ಟು ಬರ್ತಾ ಇದ್ದಾವೆ. ಕೃಷಿ ಭಾಳಷ್ಟು ಲಾಸ್ ಆಗಿದ್ರೆ ನಮ್ಮದು, ಭಾಳ ಏನು ಬೆಳೀತಾ ಇಲ್ಲ, ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅಂಥೇಳಿ ದೊಡ್ಡ ದೊಡ್ಡ ರೈತರೆಲ್ಲ ಭೂಮಿಯನ್ನು ಲೀಸ್ ಕೊಟ್ಟು ಕಂಡಂಗೆ ಕಂಡಂಗೆ ಪಟ್ಟಣ ಸೇರ್ತಾ ಇದ್ದಾರೆ. ಮುಂದೆ ಇದೇ ಸ್ಥಿತಿ ಮುಂದುವರೆದ್ರೆ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳು ಕಾಣಿಸ್ತಾ ಇದ್ದಾವೆ. ತಾವು ಒಕ್ಕಲುತನ ಆಯಿತು, ಆರೋಗ್ಯ ಸೇವೆಯನ್ನು ಮಾಡ್ತಾ ಒಕ್ಕಲುತನ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಾವೆ. ಏನು ವೈದ್ಯರಾಗಿ ಮತ್ತು ರೈತರಾಗಿ ಏನು ಹೇಳ್ತೀರಿ ಎಲ್ಲ ಸಮಾಜಕ್ಕೆ? ನಾನು ಒಂದು ಮಾತು ಹೇಳ್ತೀನಿ, ನನ್ನಿಂದ ಹೊಲ ಮಾಡೋದಾಗಲ್ಲ, ಬಿತ್ತನೆ ಆಗಲ್ಲ ಅಂತ ನಾವೆಲ್ಲರ ಮನೆಗೆ ಕುಂತ್ರ ಒಂದಿಲ್ಲ ಒಂದು ದಿನ ಆಹಾರ ಪದ್ಧತಿ ಪರಿಸ್ಥಿತಿ ಹೆಂಗೆ ಬರುತ್ತೆ ಅಂದರೆ, ನಾವು ಮನೇಲಿ ದುಡ್ಡಿದ್ರೂ ಆಹಾರ ಸಿಗಲ್ಲ ಅಂಥ ಪರಿಸ್ಥಿತಿ ಬರೋ ಚಾನ್ಸಸ್ ಐತಿ. ಈಗಲೂ ಕಾಲ ಮಿಂಚಿಲ್ಲ, ನಾ ಎಲ್ಲರಿಗೊಂದು ಮನವಿ ಮಾಡ್ತೀನಿ. 50 ಎಕರೆ ಇದ್ದೈತೆ ಅಂದಮೇಲೆ 20 ಎಕರೆ ನಾವು ಮಾಡೋಣ. 20 ಎಕರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಯಾರಿಗೆ ಹೊಲ ಇಲ್ಲ ಅವ್ರನ್ನ ಕರೆದು ಕೊಡ್ರಿ. ಹೊಲ ಇಲ್ದವ್ರಿಗೆ ಕರೆದು ಕೊಡು ಮಾಡೋಕ್ಕೆ ಹೇಳ್ರಿ. ಅದರಿಂದ ಬಂಡವಾಳ ವಿಚಾರ ಮಾಡಬೇಡ್ರಿ. ಆ ಪ್ರಕೃತಿನ ಬೆಳೀತೈತಿ, ನಿಮ್ಮ ಹೊಲನೂ ಬೆಳೀತೈತಿ, ಆಮೇಲೆ ನೀವು ಸ್ವಚ್ಛಿಂದ ಮಾಡಿದ್ರೆ ನಿಮಗೆ ನೆಮ್ಮದಿ ಇರ್ತೈತಿ. ಯಾಕಂತೇಳಿ ಈಗ ನಾಳೆ ನಿಮ್ಮ 50 ಎಕರೆ ಐತಿ ಅಂತ ಬೇರೆ ಮಾಡಕಂದ್ರೆ ಎಷ್ಟು ದಿನ ಮಾಡ್ತಾನೆ, ಎಷ್ಟು ದಿನ ಮಾಡ್ತಾನೆ ಹೇಳ್ರಿ? ನಮ್ಮ ಹೊಲ ಯಾವತ್ತಿದ್ರೆ ನಾವೇ ಮಾಡಬೇಕು, ಹೌದಲ್ರಿ? ಎಷ್ಟು ದಿನ ಮಾಡ್ತಾರೆ? ನಾಳೆ ಬಿಟ್ಟು ಹೋದ್ರಂತ ನಾವು ಮಾಡಬೇಕಾ? ಹಾಂ, ನಾವು ಮಾಡ್ಕಂತ ಹೋದ್ರೆ ನಮ್ಗೆ ಅನುಭವ ಆಗ್ತೈತಿ. ನಾವು ಮಾಡೋಕ್ಕಾಗಿಲ್ಲ ಅಂತ ಬೇರೆಯವ್ರು ಕೊಟ್ಟು ಅಂದ್ರೆ ನಮ್ಗೆ ಅನುಭವ ಆಗಿಲ್ಲ ಅಂದ್ರೆ ನಾಳೆ ಒಮ್ಮದಮೇಲೆ ನಮ್ಮ 50 ಎಕರೆ ಜಮೀನು ನಾವು ಮಾಡಕ್ಕೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ದಿನನಿತ್ಯ ನಮ್ಗೆ ಅನುಭವ ಆಗಬೇಕಂದ್ರೆ ನಾವು ಕೃಷಿಯಲ್ಲಿ ತೊಡಗಿದ್ರೆ ಮಾತ್ರ ಆಸಕ್ತಿ ಬಂತಂದ್ರೆ 50 ಎಕರೆ ಅಲ್ಲ 1,000 ಎಕರೆ ಕೂಡ ಬಿಡಗಲಿ, ಯಾವ ಮನುಷ್ಯ ಆಗಲಿ 1,000 ಎಕರೆ ಕೂಡ ಮಾಡಕ್ಕೆ ಇಷ್ಟ ಅಷ್ಟು ಆಸಕ್ತಿ ತಗೋರಿ. ನನ್ನಿಂದ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಗುಡ್ಡ ಏರೋಕ್ಕಾಗಲ್ಲ ಅಂತ ನಾವು ತಳಗಲಿಂತ ನೋಡಿದ್ರೆ ಯಾವ ಗುಡ್ಡನ್ನು ಏರೋಕ್ಕಾಗಲ್ಲ. ಗುಡ್ಡ ಏರೇ ಏರ್ತಾರೆ ಅನ್ನೋ ಛಲ ತಗೋರಿ ನಾವು ಖಂಡಿತ. ಯಾಕಂದ್ರೆ ನಾವು ಅಂಗವಿಕಲದಿನಲ್ಲ, ನನ್ನ ತಗೋರಿ ಎಕ್ಸಾಂಪಲ್, ನನ್ನ ಕಾಲಿಲ್ಲ ಅಂತೇಳಿ ನಮ್ಮ ಮನೆ ಕುಂತಿಲ್ಲ. ಇವತ್ತಿಗೂ ನಾನು ಯಾವುದೇ ಗೌರ್ಮೆಂಟ್ ಸವಲತ್ತು ತೊಗೊಳ್ಳಲ್ಲ ಇವತ್ತಿಗೂ. ಯಾಕೆ ಹೇಳ, ದೇವ್ರು ನನಗೆ ಏನೂ ಕಡಿಮೆ ಮಾಡಿಲ್ಲ, ದುಡಿಯೋ ಶಕ್ತಿ ಕೊಟ್ಟಾನ, ಜನರ ಆಶೀರ್ವಾದ ಕೊಟ್ಟಾನ, ಮನೆಯಾಗ ತಂದಿತ್ತ ಆಶೀರ್ವಾದ ಶಕ್ತಿ, ಗುರುಗಳ ಆಶೀರ್ವಾದ, ಗವಿಸಿದ್ದೇಶ್ವರಾಜರ ಆಶೀರ್ವಾದ ಇದ್ಮೇಲೆ ದುಡಿಯೋ ಶಕ್ತಿ ಕೊಟ್ಟ ಮೇಲೆ ನಾನೇ ಯಾಕೆ ಹೆದರ್ಬೇಕು? ನನ್ನಂತ ಅಂಗವಿಕಲ ದುಡಿದು ಮುಂಜಾನೆದ್ದು ಹೊಲಕ್ಕೆ ಹೋಗಿ ಎಲ್ಲ ನೋಡುವಾಗ ಚೆನ್ನಾಗಿರ್ರಿ, ಯಾಕೆ ವಿಚಾರ ಮಾಡ್ಬೇಕ್ರಿ? ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಯಾರೇ ಮನೆಯಾಗ ಅಣ್ಣ ತಂಬ್ರಿದ್ರೆ ಎಲ್ಲರೂ ಕೂಡಿ ಮಾಡ್ರಿ, ಎಲ್ಲರೂ ಅದು ಹೇಳ್ತಾರ ದೊಡ್ಡವರು, ಒಗ್ಗಟ್ಟೆ ಬಲ ಅಂತ. ಹಾ, ಸ್ವರ್ಗ ಸುಖ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ. ಅವಾಗ ಒಬ್ಬರಿಂದ ನಾನು ನಾನು ಅಣ್ಣ ತಂಬ್ರದು ನಮ್ಮ ತಮ್ಮನ ಮಾಡ್ಯಾನ, ನಾನು ಯಾಕೆ ಆತ್ನ ಹೊಲಕ್ಕೆ ಹೋಗಲಿ, ಆತ್ನ ಯಾಕೆ ಹೋಗಲಿ ಅನ್ನೋ ಭಾವನೆ ಇದ್ರೆ ಯಾರೂ ಎತ್ತರಕ್ಕೆ ಬೆಳೆಯೋಕ್ಕಾಗಲ್ಲ. ಮನಸ್ಸು ಸ್ವಚ್ಛ ಇಟ್ಕರಿ, 10 ರೂಪಾಯಿ ಹಣ್ಣ ತೊಗೊಳಿ, 5 ರೂಪಾಯಿ ತಮ್ಮ ತೊಗೊಲಿ, 2 ರೂಪಾಯಿ ಅಣ್ಣ ತೊಗೊಲಿ ಅನ್ನೋ ಭಾವನೆಗಳನ್ನು ಯಾರಿದ್ರು ಒಂದೇ ಮನಸ್ಸು ಇಟ್ಕೊಂಡು ಬಾಳ್ರಿ, ಎತ್ತರಕ್ಕೆ ಬೆಳಿತೀವಿ, ನೆಮ್ಮದಿ ಇರುತ್ತೆ. ಜನ ನಂತರ ಏ ಅವ್ರು ಕೂಡಿ ಬಾಳ್ದಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಂತ 4 ಮಂದಿ ಒಳಗೆ. ನಮ್ಮ ಅಪ್ಪರು ಹೇಳ್ತಾರೆ, ಯಾ ಮನುಷ್ಯ ಬೆಳಕರೆದು ಪುಣ್ಯಕೋಟಿ ಗೋಮಾತೆಗೆ ನಮಸ್ಕಾರ ಮಾಡಿ ಹೊಲದಾಗ ಹೋಗಿ ನೋಡ್ತಾನೆ ಅವನು ಪುಣ್ಯಕೋಟಿ ಯಾವಾಗ ಶಕ್ತಿಗಳು ದೇವತೆಗಳು ಅವನಿಂದಿರ್ತಾವೆ. ದೇವರು ಕಣ್ಣಿಗೆ ಕಾಣದಿರ್ಬೋದು, ಬಟ್ಟು ಗೋಮಾತೆ ಒಳಗೆ ನಾವು ನಮಸ್ಕಾರ ಮಾಡೋದ್ರಿಂದನೇ ಅಲ್ಲಿ ನಮಗೆ ದೇವ್ರು ಕಾಣ್ತಾನಂತ ನನಗೆ ಆ ಮಾತು ಕಿವಿ ಮಾತು ಹೇಳಿದಾಗ ನಾನು ಅವತ್ತಿಗೆ ಗೋಮಾತೆಗೆ ನಮಸ್ಕಾರ ಮಾಡೀನಿ. ಅಲ್ಲಿ ತನಕ ನಾನು ಬೇರೆಯವ್ರ ಜೊತೆ ಹಂಗೆ ಹೋಗೋದು ಅಡ್ಡಾಡೋದು ಮನೆಯಾಗ ಕುಂದ್ರೋದು ಏನಿಲ್ಲ, ನೆಮ್ಮದಿರಲಿ. ಯಾವಾಗ ತಂದೆ ತಾಯಿ ಹೇಳಿದರು ಇವತ್ತಿಗೆ ನಾ ಗೋಮಾತೆಗೆ ಬೆಳಗ್ಗೆ ನಮಸ್ಕಾರ ಮಾಡಿ ಅದಕ್ಕೆ ರೊಟ್ಟಿ ಕೊಟ್ಟು ಮುಂದಿನ ಕೆಲಸ ತೋಟಕ್ಕೆ, ಆಮೇಲೆ ಪ್ರಾಣಿ ಪಕ್ಷಿಗಳು ನನ್ನ ಹೊಲದಲ್ಲಿ ಪಕ್ಷಿಗಳದಾವ ಇಲ್ಲಿ ಬೆಳಿಬೇಕು, ಅವು ಬೆಳಿಬೇಕು. ಯಾಕಂದರೆ ಅವಕ್ಕೆ ಬೆಳೆಸಬೇಕಂದ್ರೆ ದೇವ್ರು ನಮಗೆ ಕೊಟ್ಟಾನ ಮನಸ್ಸು ಏನಂತ ಅವಕ್ಕೆ ಮೂಕ ಪ್ರಾಣಿ ಅವಕ್ಕೆ ಹೆಂಗೆ ಗೊತ್ತಿರ್ತೈತಿ. ನಮ್ಮಿಂದ ನಾವು ಬದುಕಬೇಕಂದ ಮೇಲೆ ದೇವ್ರು ಹೇಳಿರ್ತಾನ, ಯಾಕಂದರೆ ನಾವು ಮಾಡಬೇಕು, ಹಾಕ್ಬೇಕು. ಇರೋ ಒಂದು ನಾಯಿ ಮರಿ ಮನೆಯಲ್ಲಿ ಇರೋವಂಥದ್ದು ಒಂದು ರೊಟ್ಟಿ ಕೊಡ್ರಿ, ಯಾಕಂದ್ರೆ ಏನಾಗಲ್ಲ, ಏನು ಕಡಿಮೆ ಮಾಡಲ್ಲ. ಇನ್ನೊಂದು ಹೇಳ್ತೀನಿ, ನೀವು ಎಷ್ಟು ಗಳಿಕೆ ಮಾಡಿದ್ರೆ 4 ಮಣ್ಣಾಗ ಈ ಜೀವನ ಹೋಗೋದು. ಹಾಂ, ನಾವೆಷ್ಟರ ಗಳಿಕೆ ಮಾಡಲಿ, ಹೌದಾ, ನಮ್ಮಂತ ಗಳಿಕೆ ತಂದು ನೀನು ನಿನ್ನೊಂದು ಅಂತ ಯಾರು ಅನ್ನೋಗಿಲ್ಲ. ಅದಕ್ಕೆ ಹೇಳ್ತೀನಿ, ಇರತನ ದುಡ್ಡಿನಿಂದ ಹೋದ್ರೆ ನಾವು ಎಂದೂ ಹೆಸರು ಗಳಿಸೋಲ್ಲ. ದುಡ್ಡಿನಿಂದ ಹಿಂದಕ್ಕೆ ಸರಿರಿ, 4 ಜನಕ್ಕೆ ಒಳ್ಳೇದು ಮಾಡಿರಿ, ಅಥವಾ ಒಳ್ಳೇದು ಮಾಡಿಲ್ಲ ಅಂದರೆ ಕೆಟ್ಟದ್ದು ಬಯಸ್ಬೇಡ್ರಿ, ಯಾರಿಗೂ ಕೆಟ್ಟದ್ದು ಬಯಸ್ಬೇಡ್ರಿ. ಒಳ್ಳೇದು ನಿಮ್ಮಿಂದ ಸಹಾಯ ಮಾಡೋದಾಗಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ರಿ, ಸಹಾಯ ಮಾಡೋರಿಗೆ ದಯವಿಟ್ಟು ಮಾಡಬೇಡ ಅಂತ ಹೇಳ್ಬೇಡ್ರಿ. ನಿಮ್ಮ ಮನಸ್ಸಾಗಿಸಿದ್ರೆ ಎಲ್ಲರ ಸಹಾಯ ಮಾಡ್ರಿ. ಆ ಸಹಾಯ ಮಾಡೋದ್ರಿಂದ ಮಜನ ಬೇರೆ, ಮನುಷ್ಯನಿಗೆ ನೆಮ್ಮದಿ. ಏ, ನಾನು ಇಂಥರಿಗೆ ಇವತ್ತು ಮಾಡಿ ಬಂದಪ್ಪ, ಇವತ್ತು ಅನಾಥಾಶ್ರಮಕ್ಕೆ ಹೋಗಿ ಬಂದೆ, ಅಲ್ಲಿ ಹೋಗಿ ಬಂದೆ. ನೋಡಿರಿ, ಮನೇಲಿ ಮಾತಾಡುವಾಗ ಎಲ್ಲಿ ಹೋಗ್ಲಂದ್ರೆ ಮನೆಯಲ್ಲಿ ನೆಮ್ಮದಿ ಇರ್ತೈತ್ರೆ ಇರಲ್ಲ. ಏ, ರೊಟ್ಟಿ ಮಾಡಿದೆಯಾ, ಊಟ ಮಾಡಿದೆ ಹೇಳ್ತೀವಿ. ನೋಡು, ಒಂದು ಫಂಕ್ಷನಿಗೆ ಹೋಗಿರು ಒಳ್ಳೆ ಕಾರ್ಯಕ್ಕೆ, ಏ ಭಾಳ ಚೆನ್ನಾಗಿತ್ತಪ್ಪ ಇವತ್ತು. ನೋಡಿ, ಅಲ್ಲಿ ಊಟಕ್ಕಿಂತ ಹೆಚ್ಚಿನ ಹೊಟ್ಟೆ ತುಂಬಿದಾಗಿರುತ್ತೆ. ಯಾಕಂದ್ರೆ ನಮಗೆ ಅಲ್ಲಿ ಸಂತೋಷದ ವಾತಾವರಣ ನಮಗೆ ಸಿಕ್ಬಿಟ್ಟಿರುತ್ತೆ, ಅದೇ ಜೀವನ. ದಯವಿಟ್ಟು ಪ್ರಕೃತಿ ಬೆಳೆಸ್ರಿ. ನಿಜವಾಗಲೂ ಯಾರು ಹೊಲ ಒಲ್ಲೆ ಅಂತ ತೋಟ ಮಾಡೋಕ್ಕೆ ಒಲ್ಲೆ ಅಂತ ಬಿಟ್ಟಿರಿ, ನನ್ನ ತೋಟಕ್ಕೆ ಬರ್ರಿ. ನಾನು ಅಂಗವಿಕಲ ಮೆಟ್ಟಿ ನಿಂತು ನಮ್ಮ ಅಣ್ಣ ತಮ್ಮರು ಎಲ್ಲರೂ ನನ್ನ ಸಾಥ್ ಕೊಟ್ಟು ತಂದೆ ತಾಯಿ ಇವತ್ತು ಇಳಿದ ಸಜೆಷನ್ಲಿಂದನ ಬರೀ 2 ವರ್ಷದಲ್ಲಿ ನಾನು ಅಮೌಂಟ್ ಅಂತ ಹೇಳಗಿಲ್ಲ, ಮಿನಿಮಮ್ ಏನಿಲ್ಲ ಅಂದ್ರೂ 1 ಕೋಟಿ ರೂಪಾಯಿ ನಾ ಲಾಭ ತಗೊಳ್ಳೋ ಚಾನ್ಸಸ್ ಐತಿ ದೇವ್ರ ಆಶೀರ್ವಾದ. ಆ ಥರ ಒಂದು ನಿಷ್ಠೆ ಶ್ರದ್ಧೆ ಮತ್ತು ಜೊತೆಗೆ ಮಾಡೇ ಮಾಡ್ತಂತಕ್ಕಂಥ ಒಂದು ಬೆಳಗ್ಗೆ 6:00 ನಾನು, 9 ಗಂಟೆಗೆ ನಮ್ಮಣ್ಣ ದೊಡ್ಡ ಇದ್ದ ರುದ್ರೇಶಣ್ಣ, 24 ತಾಸು ಪಂಪಾಪತಿ ಅಂತ ನಮ್ಮಣ್ಣ, ಇನ್ನೊಬ್ಬರು ಫ್ಲಕ್ಸ್ ಮಾಡ್ರೆ ಡಿಜಿಟಲ್ ಅಲ್ಲಿ ಕೆಲಸ ಮುಗಿಸಂದ ನಮ್ಮಣ್ಣ. ನೋಡಿ, ಒಬ್ಬೊಬ್ರು ತೋಟದಾಗೆ ಇದ್ದಿರ್ತೀವಿ. ತೋಟದಲ್ಲಿ ಹಾಳಿನ ಮೇಲೂ ಡಿಪೆಂಡ್ ಇಡಲ್ಲ ನಾವು. ಒಂದು ದಿವಸ ಇವತ್ತು ಹಾಳೆ ಹೋಗಿಲ್ಲ ಅಂದ್ರೆ ನಾವೇ ಎಣ್ಣೆ ಹೊಡಿತೀವಿ, ಎಣ್ಣೆ ಹೊಡೋದು ಅದಕ್ಕೆ ಏನು ಮಾಡ್ತೀವಿ. ಹಾಳಿನ ಮೇಲೆ ಡಿಪೆಂಡ್ ಇಟ್ಟು ನಾವು ಎಂದೂ ಮಾಡಿಲ್ಲ. ಹಂಗೆ ಹಾಳಿನ ಮೇಲೆ ಡಿಪೆಂಡ್ ಇಟ್ಟರೆ ಇವತ್ತು ಆ ಮಟ್ಟಕ್ಕೆ ನಾವು ಹೆಸರು ಪಡಿಸೋಂಥದ್ದು ಆಗ್ತಿದ್ದಿಲ್ಲ. ದಯವಿಟ್ಟು ರೈತ ಬಂದವ್ರಲ್ಲಿ ಕುಗ್ಗಬೇಡ್ರಿ, ನನ್ನ ಬೆಳೆ ಬರಲಿಲ್ಲ ಬರಾಗಿಲ್ಲ ಅಂತ ಆತ್ಮವಿಶ್ವಾಸದಲ್ಲಿ ಶಕ್ತಿಯಿಂದ ಇದನ್ನು ಮಾಡಬೇಕಂತ ಚಾಲೆಂಜ್ ತಗೋ ರೈತ ಬಂಧುಗಳಿಗೆ ನಾವು ಒಂದು ಮನವಿ ಮಾಡ್ತೀನಿ. ಏನಾಗಲ್ಲ, ನೀವು ಬೆಳೆದ್ರೇ ನಿಜವಾಗಲ್ಲ. ಅದಕ್ಕೆ ಹೇಳ್ತೀನಿ, 50 ಎಕರೆ 100 ಎಕರೆ ಮುಖ್ಯಲ್ಲ, 2 ಎಕರೆ ಮಾಡ್ರಿ ಸಾಕು, ಚೆನ್ನಾಗಿರೋ 2 ಎಕರೆನ ಚೆಂದಾಗಿ ಮಾಡಿರಿ, ಅದೇ ಸಾಕು ನಿಮಗಂತ ನಾನು ಎಲ್ಲ ರೈತರಲ್ಲಿ, ಎಲ್ಲ ಬಿಸ್ನೆಸ್ಸು, ಎಲ್ಲ ವ್ಯಾಪಾರಸ್ಥರಿಗೆ, ಯಾರು ಹೊಲ ಆಗಲ್ಲಪ್ಪ ಅನ್ನೋ ಭಾವನೆಗಳಿಗೆ ಹೇಳೋದು ಒಂದೇ ಮನವಿ, ಬೆಳೆಸಿ ನೋಡಿ ಸುಖಪಡ್ರಿ ಅಷ್ಟೇ ಹೇಳ್ತೀನಿ. ನೋಡಿರಿ, ತಾವು ವಿಕಲಾಂಗ ಚೇತನರು, ಸಾಕಷ್ಟು ಸಮಸ್ಯೆ ಇದ್ರೂ ಸಹ ಅವು ಏನು ಯಾವುದೋ ಸಮಸ್ಯೆ ಅಲ್ಲ ಅಂತ ತಿಳ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಜೊತೆಗೆ ಮೊದಲು ಒಬ್ಬ ವೈದ್ಯರ ಕೈಯಲ್ಲಿ ತಾವು ಸಹಾಯಕರಾಗಿ ಕೆಲಸ ಮಾಡಿಬಿಟ್ಟು ಈಗ ಪ್ರಥಮ ಚಿಕಿತ್ಸಕರಾಗಿ ನಿಮ್ಮದೇ ಒಂದು ಸ್ವಂತ ದವಾಖಾನೆಯನ್ನು ತೊಗೊಂಡ್ಬಿಟ್ಟು ಆರೋಗ್ಯ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದಾರೆ. ಇಲ್ಲಿ ಮುದಗಲ್ ಭಾಗದಲ್ಲಿ ಮುಖ್ಯವಾದಂಥ ಆರೋಗ್ಯ ಸಮಸ್ಯೆಗಳು ಏನು ಕಾಡ್ತಾ ಇದ್ದಾವೆ, ಇಲ್ಲಿ ಯಾವ ಸಮಸ್ಯೆಯನ್ನು ಒತ್ಕೊಂಡು ಜನ ನಿಮ್ಮ ಹತ್ರ ಬರ್ತಿರ್ತಾರೆ ಜಾಸ್ತಿ? ಇಲ್ಲ, ಆರೋಗ್ಯ ಸಮಸ್ಯೆಗಳು ಒತ್ಕೊಂಡು ಬರೋದಕ್ಕಿಂತ ಇಲ್ಲಿ ನಿಜವಾಗಲೂ ನಮ್ಮ ಮುದಗಲ್ ಭಾಗ ಒಳ್ಳೆ, ಯಾಕಂದ್ರೆ ಮಧ್ಯಮವರ್ತಿಗಳು ಜಾಸ್ತಿ ಇಲ್ಲಿ ಇಲ್ಲಿ ನಮ್ಮ ಬಡವರುಗಳು ಈ ಏನು ಐವತ್ತಳ್ಳಿ ಒಳಗೆ ಪಾಪ ಅಂತೇಳಿ ಮುದ್ಗಲ್ಲಿ ಹೆಸರು ಪಡೆದಿದೆ. ನಿಜವಾಗ್ಲೂ ಒಳ್ಳೆ ಒಳ್ಳೆ ಡಾಕ್ಟರ್ ಇದ್ದಾರೆ, ಸೀನಿಯರ್ ಡಾಕ್ಟರ್ಸ್ ಇದ್ದಾರೆ. ನಿಜವಾಗ್ಲೂ ಅವ್ರ ಪ್ರೇರಣೆ ಕೂಡ ನಮಗೈತೆ, ನಾವು ಅವ್ರ ಸಜೆಷನ್ಸ್ ಇಲ್ಲಾರ್ದು ಯಾವುದು ಮಾಡಲ್ಲ. ಯಾವಾಗ ಹೋಗಿ ಭೇಟಿ ಆಗ್ತೀವಿ, ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೆ ನಮ್ಮ ಎಲ್ಲ ಸೀನಿಯರ್ಸು, ಅವರು ಸಜೆಷನ್ಸ್ ಇರ್ತದೆ, ಬೇರೆ ಬೇರೆ ಡಾಕ್ಟರ್ಸ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ನಿಜವಾಗ್ಲೂ ಎಲ್ಲ ಚಿಕಿತ್ಸೆ ಇಲ್ಲಿ ಏನಿಲ್ಲ. ಏನಪ್ಪ ಅಂದರೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಒಳ್ಳೆ ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಅದಕ್ಕೇನಿಲ್ಲ. ಬಟ್ ಚಿಕಿತ್ಸೆಗಳು ಏನಪ್ಪ ಅಂದ್ರೆ ಜನ ಬಂದೇ ಬರ್ತಾರೆ. ಅಂದಮೇಲೆ ಪ್ರಕೃತಿ ಬೆಳೆಸಿದ್ರೆ ಜನರಿಗೆ ನೆಗಡಿ, ಕೆಮ್ಮು, ಜ್ವರ ಇಂಥ ಕಾಮನ್ ಇವೆಲ್ಲ ಎಲ್ಲ ಮನುಷ್ಯನಿಗೂ ಕಾಮನ್ ಇರೋಂಥ ಇದು. ಬಟ್ ದೊಡ್ಡ ದೊಡ್ಡ ವೈರಸ್ಗಳು ನಮ್ಮ ದೇಹದ ಆರೋಗ್ಯಗಳನ್ನ ಕೆಡಕ್ಕೆ ಕಾರಣ ಅಂದರೆ ನೀರಿಂದು ಗಿಡಗಳು ನಾವು ಸರಿಯಾಗಿ ಯೂಸ್ ಮಾಡೋದು. ಈಗ ನೀರು ಏನು ಮಾಡ್ತೀವಿ, ಫಿಲ್ಟ್ರು, ಆ ಫಿಲ್ಟ್ರು, ಈ ಫಿಲ್ಟ್ರ್, ಎಲ್ಲಿರಿ ಫಿಲ್ಟ್ರು? ಯಾವ ಫಿಲ್ಟ್ರ್ ಕುಡಿದ್ರು ಮನುಷ್ಯನಿಗೆ ಬಿಟ್ಟಿದ್ರೆ ಹೇಳ್ರಿ, ಸಂಬಂಧಿಲ್ಲ. ಪ್ರಕೃತಿ ಬಳಸ್ರಿ, ಆ ಪ್ರಕೃತಿಯಿಂದ ಬಂದಂಥ ಆಮ್ಲಜನಕ ಅಥವಾ ಶುದ್ಧ ಗಾಳಿಯಿಂದ ನೀವು ಮಾಡಿರಿ. ನೀವು ಎರೆಯಲ್ಲಿ ನೀರು ಕುಡಿದಂಥ ಹಿಂದಿನ ರೈತರು ಬೆಳೆದಾರ, ನಾವೊಂದು ಗಿಡ ಬೆಳೆಸಿ ಚೆನ್ನಾಗಿ ಆರೋಗ್ಯ ಕಾಪಾಡೋದು. ನಿಮ್ಮ ಪ್ರಕೃತಿ ಜೊತೆ ಹೋದಾಗ ಏನಾಗುತ್ತೆ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಅಥವಾ ಪ್ರತಿರೋಧಕ ಶಕ್ತಿ ಮನುಷ್ಯನಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಹೌದು, ಇದೊಂದು ತಿಳ್ಕೊಡ್ರಿ, ಸೈಕಾಲಜಿ ಎಫೆಕ್ಟ್ ಇದ್ರೂ ಕಡಿಮೆ ಆಗ್ತೈತಿ. ಇದು ಮಾನಸಿಕ ಹಿಂಸೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಿಳ್ಕೊಡ್ರಿ. ಯಾರಾದರೂ ಮಾನಸಿಕ ಹಿಂಸೆಯಿಂದ ನನಗೆ ಯಾವಾಗಲೂ ಭಯ ಆಗ್ತೈತಿ, ನನಗೆ ಯಾವಾಗಲೂ ಬುಗುಲ್ ಆಗ್ತೈತಿ, ನನಗೆ ಯಾವಾಗಲೂ ಸಮಾಧಾನ ಇಲ್ಲ, ಮನೆ ಕಿರಿಕಿರಿ ಎಲ್ಲಪ್ಪ ಅನ್ನೋರು ಹೇಳ್ತೀನಿ, ಪ್ರಕೃತಿ ಬೆಳೆಸ್ರಿ, ಗಿಡಗಳು ಬೆಳೆಸಿ, ಬೆಳಗ್ಗೆ ಅವಕ್ಕೆ ನೀರು ಹಾಕಿ ಆ ಗಿಡಗಳನ್ನು ಮುಖ ನೋಡ್ರಿ. ನಿಮ್ಮಲ್ಲಿರೋಂಥ ಮಾನಸಿಕ ಹೋಗ್ಲಿಲ್ಲ ಅಂದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇದು ನನ್ನ ಅನುಭೋಗ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟ ಇಲ್ಲಾರ್ದು ವಿಜ್ಞಾನ ಒಂದು ದೇವ್ರ ಆಗಿಬಿಡ್ತದೆ. ಎಲ್ಲರಿಗೂ ಕಷ್ಟಲಿಂದನೇ ಇದ್ದೇ ಇರ್ತಾವೆ. ನೀವು ತಿಳ್ಕೊಂಡಿರ್ಬೋದು ಅವ್ರು ಆರಾಮದಾರ, ಇವ್ರು ಆರಾಮದಾರ, ಯಾರೂ ಆರಾಮಿರಲ್ಲ. ಪ್ರಕೃತಿ ಒಳಗೆ ಬೆಳೆಸ್ಕೊಂಡು ದಿನನಿತ್ಯ ಚರಿತ್ರೆಯಲ್ಲಿ ತೊಡ್ಕೋರಿ, ಎಲ್ಲ ಕಷ್ಟಗಳು ದೂರ ಆಗ್ತಾವೆ. ಇನ್ನೂ ನೀವು ಕೃಷಿಯನ್ನು ಯಾವ ನಿಟ್ಟಿನತ್ತ ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತ ಆಸೆಗಳು? ಈಗ ನಾನು ಈ ದಳಂಬ್ರಿ ತೆಗೆದ ತಕ್ಷಣ ತಮ್ಮೊಂದು ಹೇಳ್ತಾ ಇದ್ದೀನಿ, ಕೆಲವೊಂದು ತೆಂಗಿನ ಮರಗಳು ಸಸಿಗಳು ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನು, ಭಾಳ ಒಳ್ಳೆ ಸ್ವೀಟ್ ನೀರು ಅಂತ ಎಲ್ಲ ಕಾಂಟ್ಯಾಕ್ಟ್ ತೊಗೊಂಡಿದ್ದೀನಿ. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ತೊಗೊಂಡು ಎಷ್ಟು ಸಸಿ ಹಾಕ್ಬೇಕು ರೌಂಡ್ ಟೆಸ್ಟ್, ದಳಂಬ್ರಿ ಮುಗಿದ ತಕ್ಷಣ ಅದನ್ನ ಹೆಂಗೆ ಕ್ಲೀನ್ ಮಾಡ್ಬೇಕು. ಇನ್ನೊಂದು ಹೊಲ ಇದೆ, ಇದು ತೊಗೊಂಡ ತಕ್ಷಣನ ಅದು ಕೂಡ ಮಾಡ್ತಾ ಇದ್ದೀನಿ. ಅದು ಯಾರು, ನಮ್ಮ ಅಣ್ಣ ತಮ್ಮರು ಎಲ್ಲ ಸಜೆಷನ್ ತೊಗೊಂಡು ಅವ್ರ ಡಿಸಿಷನ್ ತೊಗೊಂಡು ಮಾಡ್ತಾ ಇದ್ದೀನಿ. ನಾನು ಒಬ್ಬ ತೊಗೊಳೋದಲ್ಲ, ಯಾಕಂತೇಳಿ ನಾನು ಎಲ್ಲೋ ಹಾಸ್ಪಿಟ್ಲ್ ಮಾಡ್ಕೊಂಡು ಮನೇಲಿ ಹಾಸ್ಪಿಟ್ಲಿಗೆ ಕುಂತ್ಕೊಂಡು ಮಾಡೋಂಥ ಕೆಲಸ ಅಲ್ಲ. ಎಲ್ಲರೂ ಸಜೆಷನ್ ಮಾಡಿದ್ರೆ ಆಗ್ತದೆ. ನೋಡಿ, ನಾನು 2 ವರ್ಷದಲ್ಲಿ ನನಗೆ ದುಡ್ಡಂತಲ್ಲ, ನಾನು ಇವತ್ತು ಬಂದಂಥ ಎಲ್ಲ ಜನರು ಏನು ಮಾಡಿದ್ದಾರೆ ತೋಟ, ಏನು ಮಾಡಿದಾರೆ, 2 ವರ್ಷ ನಾನು ಮಾಡಿದ್ದು, 20 ವರ್ಷ ಅಲ್ಲ. ಅದು ನನಗಲ್ಲ ಸೇವೆ, ನಮ್ಮ ತಂದೆ ತಾಯಿಗೆ ಫಸ್ಟ್ ಅದು ಸೇವೆ ಆಗಲಿ. ನಮ್ಮ ತಂದೆ ತಾಯಿ ನಮ್ಮ ಪ್ರೇರಣೆ, ನಮ್ಮ ಅಪ್ಪರೇನು ರೈತ ಸಂಘದಾಗ ಇದಾರಲ್ಲ, ಇವ ರೈತ ಸಂಘದ ಮಗ ಅನ್ನೋದಕ್ಕೆ ಬರಲಿ ಅನ್ನೋ ಕೀರ್ತಿಗೆ ನಾನು ಪುಣ್ಯ ಕೋಟೆ ಅಂತ ಮಾಡೀನಿ. ಅದು ನಮ್ಮ ಅಪ್ಪರಿಗಿರಲಿ ಸಲ್ಲೆ ಅನ್ನೋದು, ನಾನು ನಮ್ಮ ತಂದೆ ತಾಯಿಗಿರಲಿ, ನನಗೇನು ಬೇಡ. ಯಾಕಂದರೆ ತಂದೆ ತಾಯಿ ಪ್ರೇರಣೆಯಿಂದ ಅಷ್ಟು ಮಟ್ಟಿಗೆ ಬೆಳೆದಿವಿ. ಇವತ್ತು ಅದೇ ಎಲ್ಲ ಪುಣ್ಯಕೋಟಿ ತೋಟದ ಹೆಸರು ಮೊದಲು ನಮ್ಮ ತಂದೆ ತಾಯಿಗಿರಲಿ, ಆಮೇಲೆ ನನ್ನ ಆಶೀರ್ವಾದ ಇರೋಂಥ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಇದೇ ರೀತಿ ಇರಲಿ ಅನ್ನೋದು ನನ್ನ ಆಶೆ. ಒಳ್ಳೆಯದು ಅಮರಗುಂಡಪ್ಪ ಅವರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ವಿಚಾರವನ್ನು, ಕೃಷಿ ಅಥವಾ ಕೃಷಿ ಅನುಭವ, ಜೊತೆಗೆ ನಿಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿದ್ದೀರಿ ಅದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಪುಣ್ಯಕೋಟಿ ಎಲ್ಲ ಜನರಿಗೂ ಪುಣ್ಯವನ್ನು ಕೊಡ್ತಾ ಹೋಗಲಿ, ಪುಣ್ಯಕೋಟಿ ಇನ್ನೂ ಹೆಚ್ಚಿನ ರೀತಿಯೊಳಗೆ ಬರೆದ ಎಲ್ಲ ಸಮಾಜಕ್ಕೂ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿ, ಎಲ್ಲರಿಗೂ ಸ್ಫೂರ್ತಿಯನ್ನು ನೀಡುವಂತಾಗಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮಸ್ಕಿ ತಾಲೂಕಿನ ಗುಡಿಹಾಳ್ ಗ್ರಾಮದ ರೈತರು ಮತ್ತು ಪ್ರಥಮ ಚಿಕಿತ್ಸಕರಾದ ಅಮರಗುಂಡಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,

ಇಷ್ಟೆಲ್ಲ ಮಂದಿ ಯಾರು ನೀನು ಎಲ್ಲಿಂದ ಬಂದೆ ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ ಯಾರು ನೀನು ಸೌರಸ್ಥ ಜಲ್ಮಾವು ತಿರುಗಿ ತಿರುಗಿ ಬಂದೆ ಅಲ್ಲಿಂದ